ಇಪ್ಪತ್ತೊಂದನೇ ಪದ್ಯದಲ್ಲಿ ಅಗ್ನಿ ಭೃಗು ಪ್ರಹ್ಲಾದರ ಅವತಾರಗಳನ್ನು ತಿಳಿಸ್ತಾರೆ. ನೀಲ ದೃಷ್ಟದ್ಯುಮ್ನ ಲವ ಈ ಲೇಲಿಹಾನನ ರೂಪಗಳು. ಭೃಗು ಕಾಲಿಗೊದ್ದರಿಂದ ಹರಿಯನು ವ್ಯಾಧನೆನಿಸಿದನು. ಏಳು ಋಷಿಗಳಿಗುತ್ತಮರು ಮುನಿ ಮೌಳಿ ನಾರದ ಗದಮ ಮೂವರು ಗಾಳಿಯುತ ಪ್ರಹ್ಲಾದ ಬಾಹ್ಲಿಕರಾಯನೆನಿಸಿದನು. ನೀಲ ಅಂತ ಕಪಿಯ ಸೇನಾಧಿಪತಿ, ದೃಷ್ಟದ್ಯುಮ್ನ ಪಾಂಡವರ ಸೇನಾಧಿಪತಿ, ಲವ ಶ್ರೀರಾಮಚಂದ್ರನ ಪುತ್ರ. ಈ ಮೂರು ಲೇಲಿಹಾನನ ಅಂದರೆ ಅಗ್ನಿಯ ರೂಪಗಳು. ಭೃಗು ಭಗವಂತನನ್ನು ವಕ್ಷಸ್ಥಳಕ್ಕೆ ಪಾದಪ್ರಹಾರ ಮಾಡಿದ್ರಿಂದ ಜರಾವ್ಯಾಧ ಅಂತ ಜನ್ಮವನ್ನು ಹೊಂದಿದ. ಅಗ್ನಿ ಭೃಗು ಮತ್ತು ಪ್ರಸೂತಿ ಈ ಮೂರು ಜನ ಏಳು ಋಷಿಗಳಿಗೆ ಅಂದರೆ ಸಪ್ತರ್ಷಿಗಳಿಗಿಂತ ಉತ್ತಮರು. ಮುನಿ ಮೌಳಿ ನಾರದನಿಗೆ ಅಧಮ, ನಾರದ ಮಹರ್ಷಿಗಳಿಗಿಂತ ಕಡಿಮೆ. ಗಾಳಿಯುತ ಪ್ರಹ್ಲಾದ ಅಂದರೆ ವಾಯುದೇವರ ಆವೇಶಯುಕ್ತನಾದ ಪ್ರಹ್ಲಾದ ಶಂತನುವಿನ ಅಣ್ಣ ಬಾಹ್ಲೀಕರಾಯನೆನಿಸಿದನು ಅಂದರೆ ಅವರೇ ಬಾಲೀಕರಾಜರು ಅಂತ ತಿಳಿಸ್ತಾರೆ. ಅಗ್ನಿಗೆ ಲೇಲಿಹಾನ ಅಂತ ಹೆಸರು. ಶಬ್ದ ರತ್ನಾವಳಿ ಅನ್ನೋ ಗ್ರಂಥ ವೇದವ್ಯಾಸದೇವರಿಂದ ರಚನೆ ಆಗಿರೋದು. ಲೇಲಿಹಾನಃ ಸಪ್ತಜಿ ಕೋ ಮೇಷವಾಹ ಸ್ವಾಹಾಪತಿ ಭೀತಿ ಹೋತ್ರೋ ಬರ್ಹಿ ಸೂಕ್ಷ್ಮ ಪುರುಷಾನುಪಾವಕೋ ಅನಲಹ ಅಂತ. ಲೇಲಿಹಾನ ಅನ್ನೋ ಶಬ್ದಕ್ಕೆ ಅಗ್ನಿ ಅಂತ. ಈ ಅಗ್ನಿದೇವರಿಗೆ ಮೂರು ಅವತಾರಗಳು. ಸುಗ್ರೀವನ ಕಪಿಸೇನೆಯಲ್ಲಿ ಸೇನಾಧಿಪತಿ ನೀಲ, ಮಹಾಪರಾಕ್ರಮಶಾಲಿ ಕುಂಭಕರ್ಣ ಪುತ್ರ ಕುಂಭನೇ ಮೊದಲಾಗಿರ್ತಕ್ಕಂಥ ವೀರಾದಿ ವೀರರ ಜೊತೆಗೆ ಯುದ್ಧ ಮಾಡಿರತಕ್ಕ ಪರಮ ಸಾಹಸಿ. ನೀಲನಲ್ಲಿ ಭಗವಂತ ನೀಲವರ್ಣದಿಂದ ವಿಶಿಷ್ಟನಾಗಿದ್ದ, ಅದರಿಂದ ಅವನಿಗೆ ನೀಲ ಅಂತ ಹೆಸರು ಬಂತು. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ನೀಲೋಗ್ನಿ ರಾಶಿ ಅಂತ ತಿಳಿಸ್ತಾರೆ. ಇನ್ನು ದುಷ್ಟದ್ಯುಮ್ನ ದ್ರುಪದ ರಾಜನ ಪುತ್ರ, ಅಯೋ ನಿಜ ಅಗ್ನಿಕುಂಡದಿಂದ ಪ್ರಾದುರ್ಭಾವವನ್ನು ಹೊಂದಿದವನು. ದ್ರೌಪದಿ ಸಂಗಡ ಅಗ್ನಿಕುಂಡದಿಂದ ದೃಷ್ಟದ್ಯುಮ್ನನು ಬಂದ ಅಂತ. ಈ ದೃಷ್ಟದ್ಯುಮ್ನ ಅನ್ನೋ ಶಬ್ದದ ನಿರ್ವಚನವನ್ನು ತಿಳಿಸ್ತಾರೆ. ದುಷ್ಟತ್ವಾದ ಅತಿದೃಷ್ಟತ್ವಾದ್ಯುಮ್ನ ದ್ಯುತ್ಸಂಭವಾದಪಿ ದುಷ್ಟದ್ಯುಮ್ನ ಕುಮಾರೋಯಂ ಅಂತ. ಅಗ್ನಿಯಿಂದ ಅಗ್ನಿಕುಂಡದಿಂದ ಪ್ರಾದುರ್ಭಾವ ಹೊಂದುವ ಸಂದರ್ಭದಲ್ಲೇ ಶಸ್ತ್ರಾಸ್ತ್ರಗಳಿಂದ ಪೂರಿತವಾಗಿರ್ತಕ್ಕಂಥ ರಥದಲ್ಲಿ ಕುಳಿತು ಬಲ ಕವಚಕುಂಡಲ ಶಸ್ತ್ರ ಶೌರ್ಯ ಉತ್ಸಾಹಗಳಿಂದ ಯುಕ್ತನಾಗಿ ಒಳ್ಳೆ ಪ್ರಜಾಪಾಲನಾ ಚತುರನಾಗಿ ಉದ್ಭವಿಸಿದ ಕಾರಣ ಇವನಿಗೆ ದೃಷ್ಟದ್ಯುಮ್ನ ಅಂತ ಹೆಸರಾಯಿತು. ದ್ರೋಣಾಚಾರ್ಯರಲ್ಲಿ ಅಸ್ತ್ರವಿದ್ಯೆಯನ್ನು ಕಲಿತಕ್ಕಂಥ ಅತಿರಥ ಇವನು. ಕುರುಕ್ಷೇತ್ರ ಯುದ್ಧದಲ್ಲಿ ಅಶ್ವತ್ಥಾಮನಿಂದ ಹತನಾದ. ಲವ ಶ್ರೀರಾಮಚಂದ್ರ ದೇವರಿಗೆ ಲವ ಮತ್ತು ಕುಶ ಅಂತ ಇಬ್ಬರು ಪುತ್ರರು. ಅದರಲ್ಲಿ ಕುಶ ಹಿಂದೆ ಅವನ ಅವತಾರ ಬಂದಿದೆ, ಇಲ್ಲಿ ಲವ. ಈ ಲವ ಅಗ್ನಿಯ ಅವತಾರ. ಕುಶ ಇಂದ್ರಾಂಶ ಸಂಭೂತ ಅಂತ ಹಿಂದಿನ ಪದ್ಯಗಳಲ್ಲಿ ಹೇಳಿದೆ. ಕುಶ ಹಿರಿಯ, ಲವ ಆಮೇಲೆ. ವಾಲ್ಮೀಕಿ ಮುನಿಗಳ ಆಶ್ರಮದಲ್ಲಿ ಲವ ಮತ್ತು ಕುಶ ಬೆಳೆದರು. ಅವರಿಂದ ಸಂಪೂರ್ಣ ರಾಮಾಯಣವನ್ನು ಉಪದೇಶ ದ್ವಾರ ಕಲಿತು ವೀಣಾವಾದನದಿಂದ ಗಾನ ಮಾಡಿದರು. ಹೀಗೆ ಅಗ್ನಿಗೆ ಮೂರು ಅವತಾರಗಳು. ಒಂದು ನೀಲ ಅನ್ನೋ ಕಪಿಸೇನ ಅಧಿಪತಿ, ಇನ್ನೊಂದು ದ್ರುಪದ ಪುತ್ರನಾದ ದೃಷ್ಟದ್ಯುಮ್ನ, ಮೂರನೇದು ಶ್ರೀರಾಮಚಂದ್ರನ ಪುತ್ರನಾದ ಲವ ಅಂತ. ಮುಂದೆ ಭೃಗು ಋಷಿಗಳ ವಿಚಾರ ಹೇಳ್ತಾರೆ. ಸರಸ್ವತಿ ನದಿ ತೀರದಲ್ಲಿ ಅನೇಕ ಋಷಿಗಳೆಲ್ಲ ಸೇರಿ ಸತ್ರಯಾಗವನ್ನು ಮಾಡ್ತಾ ಇರ್ತಾರೆ. ಇನ್ನೇನು ಪೂರ್ಣಾಹುತಿ ಆಗಬೇಕೋ ಆಗ ನಾರದರು ಅಲ್ಲಿಗೆ ಬರ್ತಾರೆ. ಹೋ ಭುಂಕ್ತೆ ಯಜ್ಞಫಲಂ, ಈ ಯಾಗಫಲವನ್ನು ಯಾರಿಗೆ ಅರ್ಪಣೆ ಮಾಡ್ತೀರಿ ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಅದರ ನಿರ್ಣಯಕ್ಕಾಗಿ ಯೋಗ ಸಿದ್ಧರಾಗಿರ್ತಕ್ಕಂಥ ಭೃಗು ಋಷಿಗಳನ್ನು ನಾರದರು ಸೂಚನೆಯಂತೆ ಎಲ್ಲ ಋಷಿಗಳು ನಿಯೋಜನೆಯನ್ನು ಮಾಡ್ತಾರೆ. ಭೃಷಂ ಶೀಘ್ರಂ ಸಮುದ್ದಿಷ್ಟಂ ಗತಿರ್ಗಮನ ಮುಚ್ಚತೆ ಕಾರ್ಯಾರ್ಥಂ ತ್ವರೆಯಾ ಯಾತಿ ಅಥೋ ಭೃಗು ಇತಿರಿತಃ ಅಂತ. ಶೀಘ್ರಗಾಮಿಗಳಾಗಿ ಯೋಗ ಸಿದ್ಧಿಯಿಂದ ಹೋಗಿ ಬರ್ತಕ್ಕಂಥವರು ಈ ಸರ್ವೋತ್ತಮತ್ವ ಅನ್ನೋ ತತ್ವ ಅತಿ ಶೀಘ್ರದಲ್ಲಿ ನಿರ್ಣಯ ಆಗಬೇಕಾಗಿದೆ. ಆದ್ದರಿಂದ ಭೃಗು ಋಷಿಗಳನ್ನೇ ನಾರದರು ಸೂಚನೆ ಮಾಡ್ತಾರೆ. ನಾರದರ ಸೂಚನೆಯನ್ನೆಲ್ಲರೂ ಒಪ್ಪಿಕೊಂಡು ಭೃಗು ಋಷಿಗಳನ್ನೇ ಈ ಕಾರ್ಯಕ್ಕಾಗಿ ನಿಯೋಜನೆಯನ್ನು ಮಾಡ್ತಾರೆ. ಈ ಭೃಗು ಋಷಿಗಳು ರುದ್ರದೇವರ ವಾಸಸ್ಥಾನವಾದ ಕೈಲಾಸಕ್ಕೆ, ಬ್ರಹ್ಮದೇವರ ವಾಸಸ್ಥಾನವಾದ ಸತ್ಯಲೋಕಕ್ಕೆ ಹೋಗ್ತಾರೆ. ರುದ್ರದೇವರು ಮತ್ತು ಬ್ರಹ್ಮದೇವರು ಸರ್ವೋತ್ತಮರಲ್ಲ ಅಂತ ಅಲ್ಲಿ ನಿರ್ಣಯ ಮಾಡಿಕೊಂಡು ನೇರವಾಗಿ ಅಲ್ಲಿಂದ ವೈಕುಂಠಕ್ಕೆ ಬಂದು ಅಲ್ಲಿ ಪರಮಾತ್ಮನನ್ನು ಭೇಟಿ ಮಾಡ್ತಾರೆ. ಕ್ಷೀರಸಮುದ್ರದಲ್ಲಿ ನಾರಾಯಣ ಶೇಷಶಾಹಿಯಾಗಿ ಲಕ್ಷ್ಮೀದೇವಿಯಿಂದ ಪಾದಸೇವನೆಯನ್ನು ಮಾಡಿಸ್ಕೊತಾ ಪವಡಿಸಿದಂತೆ ಇರ್ತಾನೆ. ಅಜ್ಞಾನದ ದೆಸೆಯಿಂದ ಭೃಗು ಕುಪಿತನಾಗಿ ಭಗವಂತನ ವಕ್ಷಸ್ಥಳಕ್ಕೆ ಲಕ್ಷ್ಮೀ ವಾಸಸ್ಥಾನಕ್ಕೆ ಪಾದಪ್ರಹಾರವನ್ನು ಮಾಡ್ತಾನೆ. ಈ ಪಾಪದ ಫಲವಾಗಿ ದ್ವಾಪರ ಯುಗದಲ್ಲಿ ಜರಾವ್ಯಾದ ಅಂತ ಬೇಡನಾಗಿ ಅವತಾರವನ್ನು ಮಾಡ್ತಾನೆ. ಆಮೇಲೆ ಅವನಿಂದ ಬಿಡಲ್ಪಟ್ಟ ಬಾಣನೇ ಶ್ರೀಕೃಷ್ಣನ ಪರಂಧಾಮ ಯಾತ್ರೆಗೆ ನಿಮಿತ್ತ ಆಯಿತು, ಭಗವಂತನ ಸಂಕಲ್ಪ. ಈ ಕಾರಣದಿಂದ ಹರಿಯನ್ನ ಭೃಗುವು ಕಾಲಿಲೊದ್ದುದರಿಂದ ವ್ಯಾಧ ನೆನೆಸಿದನು. ಹೀಗೆ ಆ ಭೃಗು ಅನ್ನೋ ಶಬ್ದನೇ ಶೀಘ್ರಗಾಮಿ ಅಂಥೇಳಿ ಆ ಶಬ್ದದ ವ್ಯುತ್ಪತ್ತಿ ತಿಳಿಸ್ತಾ ಇದೆ. ಹೀಗೆ ಭೃಗು, ಪ್ರಸೂತಿ, ಅಗ್ನಿ ಮೂವರು ಕೂಡ ಒಂದೇ ಕಕ್ಷೆಯಲ್ಲಿ ಪರಿಗಣನೆ. ಈ ಮೂವರು ಮರೀಚ್ಯಾದಿ ಸಪ್ತ ಋಷಿಗಳಿಗಿಂತ ಉತ್ತಮರು, ಆದರೆ ಮುನಿಕುಲ ಶ್ರೇಷ್ಠರಾಗಿರ್ತಕ್ಕಂಥ ನಾರದರಿಗಿಂತ ಆದವರು. ಮುಂದೆ ಬಾಹ್ಲೀಕರಾಯ ಚಂದ್ರವಂಶದ ಅರಸನಾಗಿರ್ತಕ್ಕಂಥ ಪ್ರತೀಪರಾಜನಿಗೆ ದೇವಾಪಿ, ಶಂತನು, ಬಾಲ್ಯಿಕ ಅಂತ ಮೂರು ಜನ ಮಕ್ಕಳು. ಪರಮ ಭಾಗವತೋತ್ತಮನಾಗಿರ್ತಕ್ಕಂಥ ಪ್ರಹ್ಲಾದನೇ ಬಾಲ್ಯಿಕರಾಗಿ ಅವತಾರವನ್ನು ಮಾಡಿರುವಂಥದ್ದು. ಕುರು ಸೇನೆ ಅಂದರೆ ಕೌರವ ಸೇನೆಯಲ್ಲಿ ಅತಿರಥ ಭೀಮಸೇನ ದೇವರ ಗದೆಯಿಂದ ದೇಹತ್ಯಾಗವನ್ನು ಮಾಡಿದರು. ವಾಯುದೇವರ ಅವಿಷ್ಟರಾಗಿರ್ತಕ್ಕಂಥ ಪ್ರಹ್ಲಾದರಾಜರು ಬಾಲ್ಯಿಕರು. ಹೀಗೆ ಇದಿಷ್ಟು ಅವತಾರ ವಿಚಾರವನ್ನು ಇಲ್ಲಿ ತಿಳಿಸ್ತಾರೆ.